ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ. ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಶಸ್ತ್ರಚಿಕಿತ್ಸೆಯ ನಂತರ ಬಾಣಂತಿ ಮತ್ತು ಮಗುವಿನ ಆರೈಕೆ, ಈ ಕುರಿತು ಶಿವಮೊಗ್ಗದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ವಾಣಿಕೋರಿ ಅವರೊಡನೆ ಸಂದರ್ಶನ. ಕೇಳಿದ್ರೆ ಡಾಕ್ಟರ್ ವಾಣಿಕೋರಿ ಅವರು ನಂಜಪ್ಪ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞರಾಗಿ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಈ ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಆದ ನಂತರದಲ್ಲಿ ತಾಯಿ ಹೇಗೆ ಆರೈಕೆ ಮಾಡಿಕೊಳ್ಬೇಕು, ಮಗುವಿನ ಆರೈಕೆ ಹೇಗಿರಬೇಕು, ಈ ಶಸ್ತ್ರಚಿಕಿತ್ಸೆ ಆದ ನಂತರದಲ್ಲಿ ಕೆಲವು ತಪ್ಪು ಕಲ್ಪನೆಗಳಿದೆ ಮಹಿಳೆಯರಲ್ಲಿ, ನನಗೆ ಸೊಂಟ ನೋವು ಬರುತ್ತೆ, ಬೆನ್ನೋವು ಬರುತ್ತೆ, ಈ ತರದ ಏನೇನೋ ಕಲ್ಪನೆಗಳಿರುತ್ತೆ, ಅದಕ್ಕೆಲ್ಲ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಈಗ ಮೊದಲನೇದಾಗಿ ಈಗ ಒಂದ್ ವೇಳೆ ಶಸ್ತ್ರಚಿಕಿತ್ಸೆ ಮೂಲಕನೇ ಹೆರಿಗೆ ಆಯಿತು ಅಂತ ಹೇಳಂದ್ರೆ, ಹೆರಿಗೆಯ ನಂತರದಲ್ಲಿ ತಾಯಿ ಮಗುವಿನ ಆರೈಕೆ ಮತ್ತೆ ಸುರಕ್ಷತೆ ಹೇಗಿರಬೇಕು, ಅದಕ್ಕೆಲ್ಲ ಅವ್ರು ಯಾವ ರೀತಿ ಕ್ರಮ ತಗೊಳ್ಬೇಕು, ಮತ್ತೆ ಕಾಲಕಾಲಕ್ಕೆ ತಮ್ಮ ಹತ್ರ ಬಂದು ತಪಾಸಣೆ ಮಾಡಿಸಬೇಕಾಗತ್ತೆ? ನೋಡಿ, ಬೇರೆ ಯಾವುದೋ ಒಂದು ಶಸ್ತ್ರಚಿಕಿತ್ಸೆಗೂ ಅಥವಾ ಈ ಸಿಜರೇನ್ ಮೂಲಕ ನಾವು ಶಸ್ತ್ರಚಿಕಿತ್ಸೆ ಮಾಡಿರೋದಕ್ಕೂ ಒಂದು ಬಹಳ ಮುಖ್ಯವಾದಂತ ಸಂಗತಿನ ನಾವು ನೆನಪಲ್ಲಿಡ್ಕೋಬೇಕು. ಏನಂದ್ರೆ, ಬೇರೆ ಯಾವುದೋ ಒಂದು ಕಾಯಿಲೆಗಾಗಿ ನೀವು ಆಪರೇಷನ್ ಮಾಡಿಸ್ಕೊಂಡಿದ್ರಂದ್ರೆ, ಅಪೆಂಡಿಕ್ಸ್ಗೆ ಏನೋ ಆಪರೇಷನ್ ಮಾಡಿಸಿದೀವಿ, ಹರ್ನಿಯಾಕ್ ಆಪರೇಷನ್ ಮಾಡಿಸಿದೀವಿ, ಅಥವಾ ಗರ್ಭಕೋಶಕ್ಕೆ ಆಪರೇಷನ್ ಮಾಡಿಸಿದೀವಿ ಅಂದ್ರೆ, ಅಲ್ಲಿ ಯಾವುದೋ ಒಂದು ಕಾಯಿಲೆ ಇತ್ತು, ಆ ಕಾಯಿಲೆ ನಿವಾರಣೆಗಾಗಿ ಆಪರೇಷನ್ ಮಾಡಿದೀವಿ ಅಂತ. ಆದ್ರೆ ಈ ಸಿಜರೇನ್ ಶಸ್ತ್ರಚಿಕಿತ್ಸೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಾಯಿಲೆ ಇರೋರಿಗೆ ನಾವು ಆಪರೇಷನ್ ಮಾಡಲ್ಲ. ಒಂದು ಸಹಜವಾದಂತಹ ಹೆಣ್ಮಗಳಿಗೆ, ಅಂದ್ರೆ ನಾರ್ಮಲ್ ಇರೋಂತ ಹೆಣ್ಮಗಳಿಗೆ ಸಹಜವಾದಂತ ರೀತಿಯಲ್ಲಿ ಹೆರಿಗೆ ಆಗ್ತಿಲ್ಲ ಅಂತ ನಾವು ಆಪರೇಷನ್ ಮಾಡಿ ಏನು ಸೇಫ್ ಆಗಿರುತ್ತೋ ಮಗು ಹೊರಗೆ ಬರಕ್ಕೆ ತಾಯಿಗೆ ಮಗುಗೆ ಅದಕ್ಕಾಗಿ ಆಪರೇಷನ್ ಮಾಡಿರ್ತೀವಿ. ಅಂದ್ರೆ ಇಲ್ಲಿ ತಾಯಿನೂ ರೋಗಿ ಅಲ್ಲ ಅಥವಾ ಮಗುನೂ ರೋಗಿ ಅಲ್ಲ. ಮತ್ತೆ ರೋಗಿ ಅಲ್ದವರಿಗೆ ನಾವು ವಿಶೇಷವಾದಂತ ಆರೈಕೆ ಏನು ಹೇಳೋದಿಲ್ಲ. ಇವರು ಸಹ ಎಲ್ಲರಂತೆನೆ ಸಹಜವಾಗಿ ನಾರ್ಮಲ್ ಹೆರಿಗೆ ಆದ್ರೆ ಹೇಗಿರ್ಬೇಕಿತ್ತು ಅಂತ ಬಯಸ್ತಾರೋ ಅದೇ ರೀತಿಯಲ್ಲಿ ಇರಬೇಕು. ಅದು ಬಿಟ್ಬಿಟ್ಟು ಹಾ ಇವರಿಗೆ ಆಪರೇಷನ್ ಆಗಿದೆ, ನೀನು ನೀರು ಕುಡಿಬಾರ್ದು, ನೀನು ಊಟ ಮಾಡಬಾರ್ದು, ನೀನು ಓಡಾಡಬಾರ್ದು, ನಿನ್ ತಲೆ ತುಂಬಾ ಸ್ಕಾರ್ಫ್ ಕಟ್ಕೊಂಡು ಮೈ ತುಂಬಾ ಶಾಲ್ ಹೊಚ್ಕೊಂಡೇ ಇರಬೇಕು, ಅಲ್ಗಾಡಬಾರ್ದು, ಇದೆಲ್ಲ ನೋಡಿ ತಪ್ಪು ಕಲ್ಪನೆಗಳು. ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಸಿಜರೇನ್ ಶಸ್ತ್ರಚಿಕಿತ್ಸೆ ಆದ್ರೂ ಸಹ ಅವರು ನೋವು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಜಾಸ್ತಿ ಇರಬಹುದು ನಾರ್ಮಲ್ ಹೆರಿಗೆಕ್ಕಿಂತ. ಸೊ ಆ ನೋವು ನಿವಾರಣೆಗೆ ಏನು ವೈದ್ಯರು ಮಾತ್ರೆ ಔಷಧಿ ಕೊಟ್ಟಿರ್ತಾರೋ ಆತರ ಉಪಚಾರ ಮಾಡಿಕೊಂಡು ಬೇರೆಯವ್ರ ಸಹಾಯದಿಂದ ಅವರ ದೈನಂದಿನ ಎಲ್ಲಾ ಚಟುವಟಿಕೆಗಳನ್ನು ನೆರವೇರಿಸ್ಕೋಬಹುದು. ಸಾಧಾರಣವಾಗಿ ಈ ಸಿಜರೇನ್ ಶಸ್ತ್ರಚಿಕಿತ್ಸೆ ಮಾಡಾದ್ಮೇಲೆ ಅವರಿಗೆ ಮೊದಲನೇ ದಿನ ಸ್ವಲ್ಪ ಜಾಸ್ತಿ ನೋವು ಇರುತ್ತೆ, ಅಲ್ಗಾಡಕ್ಕೆ, ಕಾಲ್ ಮಾಡ್ಸಕ್ಕೆ, ಓಡಾಡಕ್ಕೆ ಕಷ್ಟ ಆಗ್ಬಹುದು. ಸೊ ಇಂಥ ಸಮಯದಲ್ಲಿ ಅವ್ರಿಗೆ ಹೇಳಕ್ಕೆ ಕೂರಕ್ಕೆ ಒಂದು ಅಸಿಸ್ಟೆನ್ಸ್ ಬೇಕಾಗ್ಬಹುದು, ಅಥವಾ ಅವ್ರಿಗೆ ಮೂತ್ರ ವಿಸರ್ಜನೆಗೆ ಹೋಗಕ್ಕೆ ಅಥವಾ ಅವರ ಆರೈಕೆ ಮಾಡ್ಕೊಳಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ಬಹುದು. ಇದು ಮೊದಲನೇ ದಿನ ಅಷ್ಟೇ ವಿನಃ ಎರಡನೇ ದಿನದಿಂದ ಅವರು ಎದ್ದು ಓಡಾಡುವಂತ ಪರಿಸ್ಥಿತಿಯಲ್ಲಿ ಇರ್ತಾರೆ, ಅವರ ಕೆಲಸಗಳನ್ನ ಅವರು ಮ್ಯಾನೇಜ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರ್ತಾರೆ, ಯಾರ ಸಹಾಯನೂ ಇಲ್ದಲೆ. ಮತ್ತೆ ಮೂರನೇ ದಿನದಿಂದ ಅವರು ತಮ್ಮೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳಕ್ ರೆಡಿ ಇರ್ತಾರೆ. ಏನು ಈಗ ಅವರು ತಾವು ಒಬ್ಬರೇ ಇರೋದಿಲ್ಲ, ಪಕ್ಕದಲ್ಲಿ ಒಂದು ಮಗುನೂ ಇರುತ್ತೆ. ಹಾಗಾಗಿ ಅವ್ರಿಗೊಂದ್ ಸ್ವಲ್ಪ ಮಗುವಿಗೂ ಟೈಮ್ ಕೊಡ್ಬೇಕಾಗುತ್ತೆ, ಆ ಮಗು ಅಳ್ತಾನೆ ಇರುತ್ತೆ, ಅದಕ್ಕೆ ಎದೆ ಹಾಲು ಕುಡಿಸಬೇಕಾಗುತ್ತೆ. ಸೊ ರೆಸ್ಟ್ ಜಾಸ್ತಿ ಸಿಗಲ್ದಲ್ಲೇ ಇರ್ಬೋದು, ಅಂದ್ರೆ ನಿದ್ದೆ ಮಾಡಕ್ಕ ಮಗು ಬಿಡಲ್ದಲ್ಲೇ ಇರ್ಬೋದು. ಮತ್ತೆ ತಂದೆ ಆದಂತ ನೋವು ಆ ತಾಯಿಗೆ ಇರುವಾಗ ಅಷ್ಟೊಂದು ಸರಿಯಾಗಿ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳಕ್ ಒಂದ್ ಒಂಚೂರು ಕಷ್ಟ ಆಗ್ಬೋದು. ಇದೆಲ್ಲ 3-7 ದಿನಗಳವರೆಗೆ ಅಷ್ಟೇ ಇರುತ್ತೆ. ಬಟ್ ಒಂದು ವಾರ ಆದ್ಮೇಲಿಂದ ಅವರು ಸಹಜವಾಗಿ ಏನೇನ್ ಮಾಡ್ತಿದ್ರು ಅದನ್ನೆಲ್ಲ ಮಾಡ್ಕೊಳಕ್ಕೆ ಅರ್ಹರಾಗಿರ್ತಾರೆ. ಸಪೋಸ್ ಏನೋ ಅವ್ರದ್ದು ಬೇರೆ ಆಫೀಸ್ ಅಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿದ್ರೆ ಅವ್ರು ನಿಜಕ್ಕೂ ಆಫೀಸಿಗೆ ಹೋಗಿ ಕೆಲಸ ಮಾಡಬಹುದು, ಮಗು ಇದೆ ಅನ್ನೋದೊಂದು ಅವ್ರ ತಲೆಯಲ್ಲಿ ಇಟ್ಕೋಬೇಕು. ಅಥವಾ ಶ್ರಮಿಕರಾದ್ರೆ ಏನಪ್ಪ, ಈಗ ಕೂಲಿ ಕೆಲಸ ಮಾಡೋದಿದೆ ಅಥವಾ ಗದ್ದೆಯಲ್ಲಿ ಕೆಲಸ ಮಾಡೋದಿದೆ, ಇವರಿಗೆ ಒಂದ್ ಸ್ವಲ್ಪ ಭಾರ ಹೊರಬೇಕಾಗ್ಬಹುದು, ಕೂರ್ಬೇಕು, ಏಳ್ಬೇಕು, ಬಗ್ಬೇಕು, ಈ ತರದ್ ಮಾಡೋರಿಗೆ ಯೂಶಲಿ 1-1.5 ತಿಂಗಳ ತನಕ ಅವರಿಗೆ ಒಂದ್ ಸ್ವಲ್ಪ ಕಷ್ಟ ಆಗ್ಬಹುದು. ಅದಕ್ಕೆ ನಾವು ಏನ್ ಹೇಳ್ತೀವಪ್ಪ ಈ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದವರಿಗೆ ಅಂತಂದ್ರೆ, 1.5 ತಿಂಗಳ ತನಕ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ಅದು ಶ್ರಮ ವಹಿಸಿ ಮಾಡುವಂತ ಕಾರ್ಯಗಳನ್ನ ಮಾಡ್ಲಿಕ್ಕೆ ಒಂಚೂರು ಕಷ್ಟ ಆಗ್ಬಹುದು. 1.5 ತಿಂಗಳಾದ್ಮೇಲೆ ಅವರು ಎಲ್ಲಾ ರೀತಿಯಿಂದ ಎಷ್ಟೇ ಶ್ರಮ ಇರುವಂತ ಕೆಲಸ ಇದ್ರು 1.5 ತಿಂಗಳನ್ನ ಮಾಡಬಹುದು ಅಂತ ಹೇಳ್ತೀವಿ. ಮತ್ತೆ ಏನಪ್ಪ ಅವರು ಗಮನ ಕೊಡಬೇಕಾಗಿರುತ್ತೆ ಈ ಶಸ್ತ್ರಚಿಕಿತ್ಸೆ ಆದ ತಕ್ಷಣ ಅಂತಂದ್ರೆ, ನೀರನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಹಳೆ ಕಾಲದಿಂದ ಅದೊಂದು ಬಂದ್ಬಿಟ್ಟಿರುತ್ತೆ, ಇವರಿಗೆ ನೀರು ಜಾಸ್ತಿ ಕುಡಿಸಬಾರ್ದು, ಒಂದ್ ಬೊಕ್ಸೆ ಅಷ್ಟು ನೀರು ಕುಡಿಸಬೇಕು, ಒಂದ್ ಮುಷ್ಟಿ ಅನ್ನ ಕೊಡಬೇಕು ಅಂತ, ಈ ತರ ತಪ್ಪು ಕಲ್ಪನೆಗಳಿಗೆ ಅವ್ರು ಇರಬಾರ್ದು. ಈ ಟೈಮಲ್ಲಿ ಇನ್ಫ್ಯಾಕ್ಟ್ ಅವರಿಗೆ ಮೈ ನೀರು ಜಾಸ್ತಿ ಬೆವರಿನ ಮೂಲಕ, ಎದೆ ಹಾಲಿನ ಮೂಲಕ ಅಥವಾ ಮೂತ್ರ ವಿಸರ್ಜನೆ ಜಾಸ್ತಿ ಆಗೋದ್ರ ಮೂಲಕ ಮೈ ನೀರು ಕಮ್ಮಿ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ಅವ್ರು ಜಾಸ್ತಿ ನೀರು ಕುಡಿಬೇಕು. ಸೊ ಮಿನಿಮಮ್ ಅಂದ್ರೆ 1-5 ಲೀಟರ್ ನೀರು ಕುಡಿಬೇಕಾಗುತ್ತೆ. ಮತ್ತೆ ಆಹಾರನು ಅಷ್ಟೇ, ಎಲ್ಲಾ ದೈನಂದಿನ ಆಹಾರ ಅಂದ್ರೆ ನಾವು ಏನು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಲ್ಲ, ತರಕಾರಿ, ಹಣ್ಣು, ಸೊಪ್ಪು, ಮತ್ತೆ ಊಟ ಮಾಡೋದಿದ್ರೆ ಅನ್ನ, ಚಪಾತಿ, ರೊಟ್ಟಿ, ಮುದ್ದೆ, ಏನು ಬೇಕಾದ್ರೂ ಅವ್ರು ತಿನ್ಬಹುದು. ಇದರಲ್ಲಿ ಆಹಾರದಲ್ಲೂ ಏನು ಪಥ್ಯ ಇಲ್ಲ, ಮತ್ತೆ ನೀರಿಗೂ ನಾವು ಏನು ರೆಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ. ಸೊ ಇದೆರಡನ್ನ ಅವರು ಚೆನ್ನಾಗಿ ಗಮನ ಕೊಟ್ರೆ ಆ ತಾಯಿಗೆ ಶಕ್ತಿ ಬರುತ್ತೆ. ಶಕ್ತಿ ಚೆನ್ನಾಗಿದ್ರೆ ನ್ಯಾಚುರಲ್ ಆಗಿ ಅವಳು ಮನಸ್ಸು ಸ್ಥಿತಿ ಸರಿಗಿರುತ್ತೆ, ಮಗು ಆರೈಕೆನೂ ಚೆನ್ನಾಗಿ ಮಾಡ್ಕೊಂತಾಳೆ, ಮತ್ತೆ ತನ್ನ ಕೆಲಸ ಮಾಡೋದಕ್ಕೂ ಸರಿಗಾಗುತ್ತೆ. ಏನು ಎಕ್ಸ್ಟ್ರಾ ಅವರಿಗೆ ಅಂತಂದ್ರೆ ಒಂದ್ ಸ್ವಲ್ಪ ಪೇನ್ ಜಾಸ್ತಿ ಇರ್ಬೋದು, ಅಂದ್ರೆ ನೋವು ಏನು ಜಾಸ್ತಿ ಇರುತ್ತಲ್ಲ ಅಲ್ಲಿ ಹೊಲಿಗೆ ಇರೋಂತ ಜಾಗದಲ್ಲಿ ಇರ್ಬೋದು, ಎದ್ದು ಓಡಾಡಕ್ಕೆ ಆ ತರದಲ್ಲಿ ಜಾಸ್ತಿ ಇದ್ರೆ ಆ ನೋವು ನಿವಾರಕ ಮಾತ್ರೆಗಳು ಮತ್ತೆ ನಂಜಾಗ್ಲಿಲ್ದಕ್ಕೆ ಅಂತ ಏನು ಮಾತ್ರೆಗಳನ್ನ ಡಾಕ್ಟರ್ ಕೊಟ್ಟಿರ್ತಾರಲ್ಲ ಅದನ್ನ ಒಂದ್ ಸ್ವಲ್ಪ ಅವರು ಸರಿಯಾಗಿ ತಗೊಂಡು ಅವರ ಆ ಗಾಯ ಏನಿರುತ್ತಲ್ಲ ಅದ್ರ ಬಗ್ಗೆ ಒಂಚೂರು ಚೆನ್ನಾಗಿ ಆರೈಕೆ ಮಾಡ್ಕೋಬೇಕು. ಎಷ್ಟೋ ಜನ ನೋಡಿರ್ತೀವಿ ನಾವು ಆ ಗಾಯ ಮುಟ್ಟದೂ ಇಲ್ಲ, ಮನೆ ಕಳ್ಸಾಗಿರುತ್ತೆ, 8 ದಿನ 10 ದಿನ ಆಗಿರುತ್ತೆ, ಗಾಯ ಮುಟ್ಟಲ್ಲ, ಅದ್ರ ಮೇಲೆ ನೀರ್ ಬೀಳ್ಸಲ್ಲ, ಅಲ್ಲೇ ಎಲ್ಲ ಬೆವರೆಲ್ಲ ಕೂತು, ಎಷ್ಟೋ ಸತಿ ರಕ್ತಸ್ರಾವದಿಂದ ಇರ್ಬೋದು, ಅಲ್ಲೇ ಇನ್ಫೆಕ್ಷನ್ ಆಗಂತ ಸಾಧ್ಯತೆಗಳು ಇರಬೇಕು. ಸೊ ಅವರ ದೈಹಿಕ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು, ಅವರ ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು, ಮತ್ತೆ ವಿಶ್ರಾಂತಿ ಸಹಜವಾಗಿ ಒಂದ್ ಮಗು ಪಕ್ಕದಲ್ಲಿದ್ದಾಗ ಆ ತಾಯಿಗೆ ಬೇಕಾಗೇ ಆಗುತ್ತೆ. ಅದ್ರ ಬಗ್ಗೆ ಗಮನ ಕೊಟ್ರೆ ಇವರು ಬೇರೆ ಯಾವುದೇ ತಾಯಂದ್ರಿಗೆ ಅಥವಾ ನಾರ್ಮಲ್ ಹೆರಿಗೆ ಆಗಿದ್ದವರಿಗಿಂತ ವಿಭಿನ್ನವಾಗಿ ಏನು ಬೇರೆ ಎಕ್ಸ್ಟ್ರಾ ಆರೈಕೆ ಮಾಡ್ಕೊಳ್ಳೋದಿರಲ್ಲ. ಮತ್ತೆ ನೀವು ಹೇಳ್ತಿದ್ರೆ ಈ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದವರಿಗೆ ಬೆನ್ನೋವು ಬರುತ್ತೆ, ಯಾಕಂದ್ರೆ ಸ್ಪೈನಲ್ ಅನಸ್ತೇಷಿಯಾ, ಬೆನ್ ಮೂಳೆ ಒಳಗೆ ಇಂಜೆಕ್ಷನ್ ಕೊಟ್ಬಿಟ್ಟಿರ್ತಾರೆ ಅಂತ, ಇದೊಂದು ದೊಡ್ಡ ತಪ್ಪು ಗ್ರಹಿಕೆ. ಏನಪ್ಪಾ ಅಂತಂದ್ರೆ ಬೆನ್ನೊಳಗೆ ಇಂಜೆಕ್ಷನ್ ಕೊಡೋದ್ ನಾವು ನೋವು ಹೋಗ್ಲಿ ಅಂತ, ನೋವು ಬರಸ್ಲಿ ಅಂತಲ್ಲ. ಸೊ ಈ ನೋವು ಬರಬಾರ್ದು ಅನ್ನೋತರದ ಏನ್ ಬೆನ್ ಮೂಳೆ ಒಳಗೆ ಇಂಜೆಕ್ಷನ್ ಕೊಟ್ಟಿರ್ತವೋ ಅದ್ರ ಆಕ್ಷನ್ ಇರದೆ ಸಾಧಾರಣವಾಗಿ ಒಂದು 3-4 ಗಂಟೆ ತನಕ ಇರುತ್ತಷ್ಟೇ ಅದ್ರದ್ದು ಆಕ್ಷನ್. ಅಷ್ಟಾದ್ಮೇಲಿಂದ ಆ ಇಂಜೆಕ್ಷನ್ ಎಲ್ಲೂ ನಿಮ್ ಮೈಯಲ್ಲಿ ನಾವು ಹುಡುಕಿ ನೋಡಿದ್ರು ಇರೋದಿಲ್ಲ. ಆದ್ರೆ ನಮ್ ತಾಯಂದ್ರೆ ಏನ್ ಅನ್ಕೊಂತಾರೆ ಅಂದ್ರೆ ಜೀವನ್ ಪರ್ಯಂತ ಅವ್ರಿಗೆ ಬರೋ ಬೆನ್ನೋವಿಗೆ ಹಾ ನನಗ್ ಸಿಸರೇನ್ ಮಾಡಿದ್ರು ಅದಕ್ಕೆ ನನಗ್ ಬೆನ್ನೋವು ಇದೆ, ಜೀವನ್ ಪರ್ಯಂತ ಇನ್ ನನಗ್ ಬೆನ್ನೋ ಬರುತ್ತೆ ಅನ್ಕೊಂತಾರೆ. ಸೊ ಇದು ಒಂದ್ ತಪ್ಪು ಕಲ್ಪನೆ ಇರುತ್ತೆ. ಹಾಗಾಗಿ ಬೆನ್ನು ನೋವಿಗೆ ಕಾರಣ ಏನಪ್ಪಾ ಅಂತಂದ್ರೆ ಅವ್ರ ಸೆಡೆಂಟರಿ ಲೈಫ್ ಸ್ಟೈಲ್. ಅವ್ರು ಏನು ಕೆಲಸ ಮಾಡಲ್ಲ, ಓಡಾಡಲ್ಲ, ಅಲ್ಗಾಡಲ್ಲ, ಯಾವ ರೀತಿಯಿಂದನೂ ಶ್ರಮ ವಹಿಸಲ್ಲ ಅಂದ್ರೆ ಅವ್ರಿಗೆ ಬೆನ್ನು ಯಾರಿಗಾದ್ರೂ ಬರ್ಬೋದು. ಸೊ ಅವರು ಚೆನ್ನಾಗಿ ಓಡಾಡ್ಕೊಂಡು ಇದ್ರೆ ಯಾವ ತರದ ಪ್ರಾಬ್ಲಮ್ ಅವ್ರಿಗೆ ಬರಲ್ಲ. ಅದನ್ನ ತಲೆಯಿಂದ ತೆಗ್ದಾಕ್ಬೇಕು, ನನಗೆ ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟಿದ್ರು ಅದಕ್ಕೆ ನಂಗೆ ಬೆನ್ನೋ ಬರುತ್ತೆ ಅಂತ. ಮತ್ತಿನ್ನೊಂದು ಅಂದ್ರೆ ಹೊಟ್ಟೆಗೆ ಬಟ್ಟೆ ಕಟ್ಟಲ್ಲ, ಆಪರೇಷನ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನನಗೆ ಹೊಟ್ಟೆ ನಿಂತು ಬಿಡ್ತು ಅಂತ, ಇದೂ ಸಹ ತಪ್ಪು ಕಲ್ಪನೆನೆ. ಯಾವ ಡಾಕ್ಟರ್ ನಿಮಗೆ ಸಿಸರಿಯನ್ ಸೆಕ್ಷನ್ ಆದ್ಮೇಲೆ ಹೊಟ್ಟೆಗೆ ಬಟ್ಟೆ ಕಟ್ಬೇಡ್ರಿ ಅಂತ ಹೇಳೋದಿಲ್ಲ. ಇನ್ಫ್ಯಾಕ್ಟ್ ನಾವು ಅಬ್ಡೋಮಿನಲ್ ಬೈಂಡರ್ಸ್ ಅಂತ ಕೊಡ್ತೀವಿ. ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು, ಈಗ ಅದೇನೆ ಮಾಡೋದು ಅಂದ್ರೆ ನಿಮ್ ಹೊಟ್ಟೆ ತುಂಬಾ ಉಬ್ಬಿದೆ ಅಂದ್ರೆ ನೀವು ಬೆಲ್ಟ್ ಕಟ್ಟೋದ್ರಿಂದ ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ ಅಂತಲ್ಲ, ಒಂದು ಸಪೋರ್ಟ್ ಸಿಗುತ್ತೆ. ಮತ್ತೆ ನಾವು ಪ್ರತಿ ಸಮಯ ಉಸಿರಾಡುವಾಗ ಹೊಟ್ಟೆಯಲ್ಲಿರೋಂತಹ ಮಾಂಸಖಂಡಗಳು ಸಹ ಅಲ್ಗಾಡ್ತಿರುತ್ತೆ. ಸೊ ಅಲ್ಗಾಡ್ದಾಗ ಆ ಹೊಲಿಗೆ ಹಾಕಿರೋ ಜಾಗದಲ್ಲಿ ಮತ್ತೆ ನೋವು ಬರ್ಬೋದು. ಸೊ ನೀವು ಹೊಟ್ಟೆಗೆ ಬಟ್ಟೆ ಕಟ್ಟಿದ್ರೆ ಈ ನೋವಿನ ಪ್ರಮಾಣ ಸ್ವಲ್ಪ ಕಮ್ಮಿ ಆಗುತ್ತೆ. ಪ್ಲಸ್ ಅವರಿಗೂ ಮಾನಸಿಕವಾಗಿ ಹಾ ನನಗೆ ಹೊಟ್ಟೆ ಬಟ್ಟೆ ಕಟ್ತಿದ್ದೀನಿ, ನಾರ್ಮಲ್ ಹೆರಿಗೆ ಆದವ್ರ ಇರ್ತಾರೆ, ಇನ್ನು ಹೊಟ್ಟೆ ಮುಂದೆ ಬರಲ್ಲ ಅನ್ನೋ ತರದ್ದು ಒಂದು ಭಾವನೆಯೂ ಬರುತ್ತೆ. ಒಂದು ಸ್ವಲ್ಪ ಕಂಪ್ರೆಷನ್ ಎಫೆಕ್ಟ್ ಇದ್ದೇ ಇರುತ್ತೆ, ಆಯ್ತಾ. ಸೊ ಹೊಟ್ಟೆ ಬಟ್ಟೆ ಕಟ್ಟಬೇಡಿ ಅಂತ ಯಾವ ಡಾಕ್ಟರು ಹೇಳೋದಿಲ್ಲ. ನಿಮ್ ನಾರ್ಮಲ್ ಹೆರಿಗೆ ಆದಾಗ ಏನೇನ್ ಬಾಣಂತನದ ಪದ್ಧತಿಗಳನ್ನ ನೀವು ಅನುಸರಿಸ್ತೀರೋ ಅದೆಲ್ಲನೂ ಅನುಸರಿಸಬಹುದು. ಬಟ್ ಆದ್ರೆ ಜಾಸ್ತಿ ನೀರು ಕುಡಿಸ್ಬೇಕು, ತಾಯಿನ ಮೊಬಿಲೈಸ್ ಮಾಡ್ಬೇಕು ಅಂದ್ರೆ ಓಡಾಡಕ್ ಬಿಡ್ಬೇಕು. ಇದೆರಡು ಮಾಡಿದ್ರೆ ಅವ್ರು ಯಾವ ನಾರ್ಮಲ್ ಹೆರಿಗೆ ಆಗಿರೋ ತಾಯಿಗಿಂತ ಕಮ್ಮಿ ಏನಿರಲ್ಲ. ಡಾಕ್ಟರ್, ಈಗ ಶಸ್ತ್ರಚಿಕಿತ್ಸೆ ಆದ ನಂತರದಲ್ಲಿ ಎಷ್ಟು ದಿವಸಗಳ ನಂತರ ನೀವು ಮನೆ ಕಳಿಸ್ಕೊಡ್ತೀರಿ? ಆಕ್ಚುಲಿ ನಾವು ನೋಡ್ಬೇಕಾಗಿರೋದು ಅವ್ರಿಗೇನು ಇನ್ಫೆಕ್ಷನ್ ಆಗಿಲ್ವಾ ಅಂತ, ಅಂದ್ರೆ ಅವ್ರಿಗೇನು ನಂಜಿನಂಶ ಆಗಿಲ್ಲ, ಜ್ವರ ಬರಲಿಲ್ಲ, ತಾಯಿ ಆರೋಗ್ಯವಾಗಿದ್ದಾಳೆ, ಹೊಲಿಗೆ ಜಾಗದಲ್ಲಿ ಯಾವ ತರದ್ದು ನಂಜಿಲ್ಲ ಅಂತಂದ್ರೆ, ಮತ್ತೆ ತಾಯಿ ತನ್ನಷ್ಟಕ್ಕೆ ತಾನೇ ಅವಳ ಮೋಷನ್ ಕ್ಲಿಯರ್ ಆಗಿದೆ ಅಂದ್ರೆ ಕರಳಲ್ಲೆಲ್ಲ ಏನು ಪ್ರಾಬ್ಲಮ್ ಆಗ್ತಿಲ್ಲ ಅಂತಂದ್ರೆ, 3ನೇ ದಿನಕ್ಕೆ ತಾಯಂದ್ರು ಮನೆಗೆ ಹೋಗಕ್ ರೆಡಿ ಇರ್ತಾರೆ. ಬಟ್ ಈಗ ಸಾಧಾರಣವಾಗಿ ಡಾಕ್ಟರ್ಸ್ ಎಲ್ಲ ಏನ್ ಮಾಡಿರ್ತಾರೆ ಅಂತಂದ್ರೆ, 3ನೇ ದಿನಕ್ಕೆ ಕೆಲವರಿಗೆ ಅವರಿಗೆ ಎದೆ ಹಾಲು ಬರ್ತಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ, ಅಥವಾ 24 ಗಂಟೆಗಳ ಕಾಲ ನಾವು ತುಂಬಾ ತೀವ್ರವಾಗಿ ಆ ತಾಯಂದ್ರ ಗಮನ ಇಟ್ಟು ನೋಡ್ತಿರ್ತೀವಿ, ಬ್ಲೀಡಿಂಗ್ ಆಗುತ್ತಾ, ಏನಾದ್ರು ನಂಜಾಗುತ್ತಾ, ಬೇರೆ ಏನಾದ್ರು ತೊಂದರೆ ಆಗುತ್ತಾ ಅಂತ. ಮೂರನೇ ದಿನದಲ್ಲಿ ನಾವು ಯಾವಾಗ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಹೊಲಿಗೆ ಬಿಚ್ಚಿಸ್ಲಿಲ್ಲದಂತಕ್ಕೆ ಮತ್ತೆ ಬರೋಂತ ಪ್ರಮೇಯ ಇಲ್ಲ ಅಂತಂದ್ರೆ ಅವ್ರನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಮೂರನೇ ದಿನಕ್ಕೆ ಮನೆಗೆ ಕಳಿಸ್ತಾ ಇದ್ದೀವಿ. ಎಸ್ಪೆಷಲಿ ಅವ್ರು ವಾಪಸ್ ಬರ್ತಾರೆ ಅನ್ನೋಂಥದ್ದು ನಮಗೆ ಖಾತ್ರಿ ಇರಬೇಕು. ಯಾಕೆಂದ್ರೆ ಏನೋ ಅವ್ರಿಗೆ ನಂಜಾಯ್ತು ಅಥವಾ ಏನೋ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅವ್ರು ಆಸ್ಪತ್ರೆಗೆ ಬಂದು ಮತ್ತೊಂದ್ಸತಿ ತೋರಿಸ್ಕೊಂಡು ಹೋಗೋಂಥ ಪರಿಸ್ಥಿತಿಲಿ ಇರಬೇಕು. ಚೆನ್ನಾಗಿ ಅವರು ನಮ್ಮ ಶೆಡ್ಯೂಲ್ ಫಾಲೋಅಪ್ ಬರ್ತಾರೆ ಅಂತಂದ್ರೆ ತುಂಬಾ ದಿನ ಆಸ್ಪತ್ರೆಯಲ್ಲಿ ಇರೋಂಥ ಪ್ರಮೇಯ ಏನೂ ಇಲ್ಲ. ಫಾಲೋಅಪ್ ಬಹಳ ಮುಖ್ಯ ಡಾಕ್ಟರ್. ತಾವು ಹೇಳಿದ್ದು ಇನ್ನೊಂದು ತಪ್ಪು ಕಲ್ಪನೆ ಇದೆ, ಶಸ್ತ್ರಚಿಕಿತ್ಸೆ ಆಗಿ ನೀವು ಹೊಲಿಗೆ ಹಾಕಿರ್ತೀರಲ್ಲ ಅದು ಭಾರ ಎತ್ತೋದ್ರಿಂದ ಅಥವಾ ಬೇರೆ ಏನೋ ಕಾರಣಕ್ಕೆ ಬಿಟ್ಕೊಂಡ್ಬಿಡುತ್ತೆ, ಆ ಜಾಗ ಗಾಯ ಆಗ್ಬಿಡುತ್ತೆ, ಮತ್ತೆ ಹರ್ನಿ ಆಗೋ ಸಾಧ್ಯತೆಗಳಿರುತ್ತೆ, ಈ ತರದ್ದೆಲ್ಲ ಏನೇನೋ ಕಲ್ಪನೆಗಳಿರುತ್ತೆ. ಹೌದು, ಈಗ ಒಂದು ಶಸ್ತ್ರಚಿಕಿತ್ಸೆ ಮಾಡಿದೀವಿ ಅಂತ ಹೇಳಿದ್ರೆ ಒಂದು ಇಂಟ್ಯಾಕ್ಟ್ ಇರೋಂಥದ್ದು ಅಂದ್ರೆ ನಾರ್ಮಲ್ ಆಗಿ ಸಹಜ ಸ್ಥಿತಿಯಲ್ಲಿರೋದನ್ನ ನಾವು ಕೊಯ್ದು ಓಪನ್ ಮಾಡಿ ಮತ್ತೆ ಕೂಡಿಸಿ ಹೊಲಿದೀವಿ ಅಂತಾನೆ ಅರ್ಥ. ಅಂದ್ರೆ ಏನ್ ನ್ಯಾಚುರಲ್ ಆಗಿತ್ತು ಅದನ್ನ ನಾವು ರಿಪೇರಿ ಕೆಲಸ ಮಾಡಿದೀವಿ ಅಂತ. ಸೊ ಈ ರಿಪೇರಿ ಕೆಲಸಕ್ಕೆ ಸ್ವಲ್ಪ ಆರೈಕೆ ಮಾಡಲೇಬೇಕಾಗುತ್ತೆ. ನಾವು ಎಲ್ಲ ತಾಯಂದ್ರಿಗೂ ಹೇಳ್ತೀವಿ ಅವ್ರದ್ದು ಫಸ್ಟ್ ಫಾಲೋಅಪ್ ಮೂರನೇ ದಿನದಲ್ಲಿ ಏನಾದ್ರೂ ಅವ್ರ ಮನೆಗೆ ಹೋಗಿದ್ದಾರೆ ಅಂತಂದ್ರೆ ಒಂದ್ ವಾರ ಬಿಟ್ಟು, ಒಂದ್ ವಾರ ತಪ್ಪಿದ್ರೆ 10 ದಿನಕ್ಕೆ ಬಿಟ್ಟು ಅವ್ರಿಗೆ ಮತ್ತೆ ನಾವು ಕರೆದು ನೋಡ್ತೀವಿ. ಅಂದ್ರೆ ಈ ತಾಯಲ್ಲಿ ಮತ್ತೆ ಬೇರೆ ಏನು ನಂಜಿನಂಶ ಪ್ರಕ್ರಿಯೆ ಇಲ್ಲ ಅವಳ ಶರೀರದಲ್ಲಿ ಅನ್ನೋದನ್ನ ಖಾತ್ರಿ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅವಳಿಗೆ ಎದೆ ಹಾಲು ಸರಿಯಾಗಿ ಉತ್ಪತ್ತಿ ಆಗ್ತಿದೆ, ಹಾಲು ಚೆನ್ನಾಗಿ ಕುಡಿಸ್ತಿದ್ದಾರೆ, ಯಾಕಂದ್ರೆ ಒಂದೊಂದ್ಸತಿ ಹಾಲು ಸರಿಯಾಗಿ ಅವ್ರು ಕುಡಿಸ್ಲಿಲ್ಲ ಅಂದ್ರೆ ಎದೆಯಲ್ಲಿ ಹಾಲು ಗಟ್ಟಿಯಾಗಿ ಮತ್ತೆ ಅದು ಕೀವಾಗ್ಬಿಡುತ್ತೆ. ಆ ಕೀವಾಗಿರೋದನ್ನ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಮೊದಲೇ ಅವಳ ತಾಯಿಗೆ ಫೀಡಿಂಗ್ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟು ಅದನ್ನೆಲ್ಲ ನೋಡ್ಲಿಲ್ಲ ಅಂತಂದ್ರೆ ಕೀವಾದ್ರೆ ಮತ್ತೆ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿ ಕೊಯ್ದು ಕೀವನ್ನ ತೆಗಿಬೇಕು. ಬರೀ ಇದಿಷ್ಟೇ ಅಲ್ಲ, ಮಗುಗೂ ಸಹ ನಾವು ಹಾನಿ ಮಾಡ್ದಂಗಾಗುತ್ತೆ. ಆ ಕೀವಿಂದಾಗಿ ಆ ಎದೆಯಲ್ಲಿ ಹಾಲು ಮತ್ತೆ ಬರಬಾರ್ದು ಅನ್ನೋದಕ್ಕೆ ಎದೆ ಹಾಲನ್ನ ನಿಲ್ಲಿಸಬೇಕಾದಂತ ಪರಿಸ್ಥಿತಿ ಬರಬಹುದು. ಸೊ ಈ ಎಲ್ಲ ಕಾರಣಗಳಿಗಾಗಿ ಮತ್ತೆ ಅವ್ರಿಗೆ ಮೋಷನ್ ಆಗ್ತಿದೆಯೋ ಇಲ್ಲೋ ಸರಿಯಾಗಿ ಅಂತ ನೋಡೋದನ್ನು ಒಂದಿರುತ್ತೆ. ಸೊ ಇದಕ್ಕಾಗಿ ನಾವು ಇಮಿಡಿಯೇಟ್ ಫಾಲೋಅಪ್ಗೆ ಯೂಶಲಿ ಅವ್ರನ್ನ 1 ವಾರದಿಂದ 10 ದಿನದೊಳಗೆ ಒಂದ್ಸತಿ ಕರಿತೀವಿ. ಇದು 3-5 ದಿನದೊಳಗೆ ಮನೆಗೆ ಹೋದವರಿಗೆ. ಮತ್ತೆ ಇಲ್ಲ ಅಂತಂದ್ರೆ 1.5 ತಿಂಗಳಿಗೆ ಒಂದ್ಸತಿ ಕರಿತೀವಿ ಅವರಿಗೆ. ಈ ಟೈಮ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದ್ರೆ ತಾಯಿ ಆಪರೇಷನ್ ಅಥವಾ ನಾರ್ಮಲ್ ಹೆರಿಗೆ ಆದಾಗ ಅವಳಿಗೆ ತುಂಬಾ ವಿಷಯಗಳನ್ನ ನಾವು ತಿಳಿಸಿ ಹೇಳಕ್ ಆಗ್ದಲೆ ಅಂತ ಪರಿಸ್ಥಿತಿ ಇರ್ಬೋದು. ಯಾಕಂದ್ರೆ ಅವ್ರ ಗಮನ ಇಲ್ಲ ಅವ್ರ ಆಪರೇಷನ್ ಬಗ್ಗೆ, ಅವ್ರ ಮಗುವಿನ ಬಗ್ಗೆನೆ ಇರುತ್ತೆ. ಆದ್ರೆ ಅವ್ರ ಮುಂದಿನ ಪ್ರೆಗ್ನೆನ್ಸಿ ಬಗ್ಗೆ, ಅದಕ್ಕೆ ಗರ್ಭ ನಿರೋಧಕ ವಿಷಯದ ಬಗ್ಗೆ ಎಲ್ಲ ತಿಳಿಸಿ ಹೇಳ್ಕೊಡ್ಲಿಕ್ಕೆ ಅವ್ರು 1.5 ತಿಂಗಳಾದಾಗ ನಾವು ಅದನ್ನ ಸೂಕ್ತ ಸಮಯ ಅನ್ಕೊಂಡು ಅವರಿಗೆ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಡೋದಿರುತ್ತೆ. ಮತ್ತೆ ಅವ್ರಿಗೆ ಏನಾದ್ರೂ ರಕ್ತಹೀನತೆ ಆಗ್ತಿದೆಯಾ, ಅವ್ರ ಆಹಾರ ಕ್ರಮ ಹೇಗಿದೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆಯಾ, ಈ ತರದ್ದೆಲ್ಲನೂ ನೋಡೋದಿರುತ್ತೆ. ಸೊ 1.5 ತಿಂಗಳಿಗೆ ಮತ್ತೊಂದ್ಸತಿ ಕರಿತೀವಿ ಅವ್ರನ್ನ. ಮತ್ತೆ 3ನೇ ತಿಂಗಳಿಗೆ ಬಂದಾಗ ತಾಯಿ ಮಗು ಆರೋಗ್ಯ ಹೇಗಿದೆ, ಇನ್ನು ಅವರು ನಾರ್ಮಲ್ ಆಗಿ ಅವರ ಸಹಜ ಸ್ಥಿತಿಯಲ್ಲಿ ಇದಾರ ಇಲ್ಲ ಅಂತ ನೋಡಕ್ ಒಂದು 3ನೇ ತಿಂಗಳಿಗೆ ಮತ್ತೊಂದ್ಸತಿ ಕರಿತೀವಿ. ಸೊ ಈ 3 ಫಾಲೋಅಪ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಈ 3 ತಿಂಗಳೊಳಗೆ ನಾವು ತುಂಬಾ ಯಾಕೆ ಅವ್ರನ್ನ ಹತ್ತಿರದಿಂದ ಗಮನಿಸ್ತಿರ್ತೀವಿ ಅಂತಂದ್ರೆ, ಈ 3 ತಿಂಗಳೊಳಗೆ ಅವರ ಮುಂದಿನ ಮಗು ಬಗ್ಗೆ ಅವ್ರು ಯಾವ್ದಾದ್ರೂ ಒಂದು ಕ್ರಮನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತುಂಬಾ ಒತ್ತು ಕೊಡ್ತೀವಿ. ಯಾಕಂದ್ರೆ ಇನ್ನು ಇದೀಗಷ್ಟೇ ಶಸ್ತ್ರಚಿಕಿತ್ಸೆ ಆಗಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಥವಾ ಇದ್ರ ಬಗ್ಗೆ ಅವ್ರು ಏನು ಕ್ರಮಗಳನ್ನ ಅಳವಡಿಸ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರ ಗರ್ಭಿಣಿಯಾಗಿ ಬರೋಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ 3 ತಿಂಗಳು ಕಳೆದ್ಮೇಲೆ. ಸೊ ಆವಾಗ ಅವರಿಗೆ ಇಲ್ಲ ನನಗೆ ಈ ಮಗು ಬೇಡ, ಗರ್ಭಪಾತ ಮಾಡ್ರಿ ಅಂತಂದ್ರೆ ರಿಸ್ಕ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅಥವಾ ಇಲ್ಲ ನಾನು ಮಗು ಇಟ್ಕೊಂತೀನಿ, ಇನ್ನೊಂದು ಸಿಸರಿಯನ್ ಸೆಕ್ಷನ್ ಮಾಡಿಸ್ಕೊಂಡೇ ಆಪರೇಷನ್ ಮಾಡ್ಕೊಂತೀನಿ ಅಂದ್ರೂ ಆ ತಾಯಿಗೂ ಮಗುಗೂ ಇಬ್ಬರಿಗೂ ಆರೋಗ್ಯಕ್ಕೆ ಮಾರಕವಾದಂತಹ ಬೇಕಾದಷ್ಟು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಹಾಗಾಗಿ ಫಾಲೋಅಪ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಡಾಕ್ಟರ್ ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದು ನಾವು ಹೇಳುವಂತಹ ರಕ್ತಹೀನತೆ ಬಗ್ಗೆ ಏನು ಮಾತ್ರೆಗಳನ್ನ ಕೊಡ್ತೀವಿ, ಅನಿಮಿಯಾ ಐರನ್ ಟ್ಯಾಬ್ಲೆಟ್ಸು ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು, ಮತ್ತೆ ಅವರಿಗೆ ಒಂದು ವೇಳೆ ಏನಾದರೂ ಎದೆ ಹಾಲು ಕಮ್ಮಿ ಇದೆ ಅಂತಂದ್ರೆ ಅದ್ರ ಬಗ್ಗೆ ಏನು ಮಾಡಬೇಕು ಅವರು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಹೇಳ್ಕೊಡ್ತೀವಿ. ಅವ್ರು ಬರಲೇಬೇಕಾಗುತ್ತೆ. ಈ ಫಾಲೋಅಪ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈಗಿನ ಕಾಲದಲ್ಲಿ ಹೊಲಿಗೆ ಹಾಕಿ ಮನೆಗೇನು ಕಳಿಸಲ್ಲ, ಯಾಕೆಂತಂದ್ರೆ ಹೊಟ್ಟೆ ಒಳಗೆ ಕರ್ಗಂತ ಹೊಲಿಗೆಗಳು ಇರೋದ್ರಿಂದಾಗಿ ಸಾಮಾನ್ಯವಾಗಿ ನಾವು ಕರ್ಗಂತ ಹೊಲಿಗೆ ಹಾಕಿದ್ರೆ ಅವರಿಗೆ ಅದನ್ನ 2ನೇ ದಿನ ಅಂದ್ರೆ ಇವತ್ತು ಸಿಸರಿನ್ ಮಾಡಿದೀವಿ ಅಂದ್ರೆ ನಾಳೆ 1 ದಿನ ಬಿಟ್ಟು ನಾಡಿದ್ದು ಪ್ಲಾಸ್ಟರ್ ಎಲ್ಲ ತೆಗ್ದು ಗಾಯ ಕೂಡಿದೆಯಲ್ಲ ಅಂತ ನೋಡಿ ಅವರಿಗೆ ಅದು ಮೇಲ್ಗಡೆ ಔಷಧ ಹಚ್ಚಬೇಕು ಅದೆಲ್ಲ ಹಾಕಿ ಮನೆಗೆ ಕಳಿಸ್ತೀವಿ. ಬಟ್ ಒಂದ್ ವೇಳೆ ಏನಾದ್ರೂ ಅವರಿಗೆ ಹೊಲಿಗೆ ಹಾಕಿದೀವಿ ಅಂತ ಹೇಳಿದ್ರೆ ಅವ್ರು ಇದ್ದೂರಲ್ಲೇ ಇದಾರಪ್ಪ, ಅವ್ರು ಮತ್ತೆ ಮನೆಗೆ ಹೋಗಿ ಬರ್ತಾರೆ ಅಂತಂದ್ರೆ ಅವ್ರನ್ನ ಮನೆಗೆ ಕಳಿಸಿ ಮತ್ತೆ 7ನೇ ತಪ್ಪಿದ್ರೆ 8ನೇ ದಿನಕ್ಕೆ ಕರೆದು ಹೊಲಿಗೆ ಬಿಚ್ಚಿಸ್ತೀವಿ. ಇಲ್ಲಪ್ಪ ಹೊಲಿಗೆ ಕರ್ಗೋಗಿದೆ ಅಂತಂದ್ರು ಸುಮ್ನೆ ಹಂಗೆ ಕರೆದು ನೋಡ್ತೀವಿ ಅವ್ರನ್ನ. ಹೊಲಿಗೆ ಬಿಚ್ಚಲೇಬೇಕು ಅನ್ನೋಂತ ಪರಿಸ್ಥಿತಿಯಲ್ಲಿ ಅವರಿಗೆ ಆಪರೇಷನ್ ಮಾಡಿದೀವಿ ಅಥವಾ ಈಗಿನ ಕಾಲದಲ್ಲಿ ಕೆಲವೊಂದ್ಸತಿ ಕ್ಲಿಪ್ಸ್ ಎಲ್ಲ ಹಾಕಿರ್ತಾರೆ, ಆ ತರದ ಪರಿಸ್ಥಿತಿಯಲ್ಲಿ ಇದೆ ಅಂತಂದ್ರೆ ಅವ್ರನ್ನ 1 ವಾರ ಬಿಟ್ಟು ಕರೆದು ಹೊಲಿಗೆ ಬಿಚ್ಚಿ ಅದರಲ್ಲಿ ಏನಾದ್ರೂ ಕೀವಾಗಿದೆಯಾ ಇಲ್ವಾ ಅಂತ ನೋಡ್ತೀವಿ. ಮತ್ತೆ ಯೂಶಲಿ ಅವ್ರು ಅನ್ಕೊಂಡಂಗೆ ನಾನೇನೋ ಕೆಲಸ ಮಾಡಿದೆ ಒಂಚೂರು ಭಾರ ಎತ್ತದೆ ಹೊಲಿಗೆ ಎಲ್ಲ ಬಿಚ್ಕೊಂಡ್ಬಿಡ್ತು ಅನ್ನೋ ತರದ ಪರಿಸ್ಥಿತಿ ಏನೂ ಇರಲ್ಲ. ಯಾಕೆಂದ್ರೆ ಅವರಿಗೆ ಕಣ್ಣಿಗೆ ಕಾಣೋದು ಚರ್ಮದ ಮೇಲೆ ಹಾಕಿರೋಂತ ಹೊಲಿಗೆ ಅಷ್ಟೇ. ಆದ್ರೆ ನಾವು ಒಳಗಡೆ ಈ ಹೊಟ್ಟೆ ಅನ್ನೋದು ಒಂಥರ ಏಳು ಸುತ್ತಿನ ಕೋಟೆ ತರ, ಅದರಲ್ಲಿ ಬೇಕಾದಷ್ಟು ಲೇಯರ್ಸ್ ಇರುತ್ತೆ. ಅಂದ್ರೆ ಮಾಂಸಖಂಡಗಳಿದೆ, ಅದ್ರ ಮೇಲ್ಗಡೆ ಶೀಟ್ಸ್ ಇರುತ್ತೆ, ಅದ್ರ ಒಳಗಡೆ ಗರ್ಭಕೋಶ ಇರುತ್ತೆ. ಸೊ ಪ್ರತಿಯೊಂದು ಅಂಗಾಂಗನು ನಾವು ಏನು ಕತ್ತರಿಸಿ ಬೇರೆ ಮಾಡಿರ್ತೀವೋ ಅದನ್ನೆಲ್ಲ ಕೂಡಿಸಿ ಹೊಲಿದಿರ್ತೀವಿ. ಸೊ ಮೇಲ್ಗಡೆ ಚರ್ಮದ ಮೇಲಿಂದ ಏನ್ ಹೊಲಿಗೆ ಕಣ್ಣಿಗೆ ಕಾಣುತ್ತೋ ಅದೊಂದೇ ಹೊಲಿಗೆ ಅಲ್ಲ, ಒಳಗಡೆ ಬೇರೆ ಬೇರೆ ಪದರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹೊಲಿಗೆಗಳನ್ನ ಹಾಕಿರ್ತೀವಿ. ಆದ್ರೆ ಅದೆಲ್ಲ ಬಿಚ್ಚಂತ ಪರಿಸ್ಥಿತಿ ಏನಿರಲ್ಲ, ಕೆಲವು ತನ್ನಷ್ಟಕ್ಕೆ ತಾನೇ ಕೂಡಿ ಕರ್ಗ ಹೋಗುವಂತದಿರುತ್ತೆ. ಕೆಲವೊಂದು ಅವ್ರಿಗೆ ಹರ್ನಿಯ ಬರಬಾರ್ದು, ಅದು ಮುಂದೇನೂ ಗಟ್ಟಿಯಾಗಿ ಬಾಳ್ಕೆ ಬರಬೇಕು. ಕೆಲವೊಂದು ಹೊಲಿಗೆಗಳು ಸುಮಾರು ವರ್ಷಾನುಗಟ್ಟಲೆ ಶರೀರದಲ್ಲೇ ಇರುವಂತ ಹೊಲಿಗೆಗಳು ಇರುತ್ತೆ. ಸೊ ಈ ರೀತಿಯ ಮುನ್ನೆಚ್ಚರಿಕೆ ಕ್ರಮನ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಮಾಡುವಂತ ಡಾಕ್ಟರ್ ತಗೊಂಡೇ ತಗೊಂಡಿರ್ತಾರೆ. ಹಾಗ ಅನಾವಶ್ಯಕವಾಗಿ ಅವರು ಗಾಬರಿಯಿಂದ ನಾನು ಏನು ಮಾಡಬಾರ್ದು, ಅಲ್ಗಾಡ್ಬಾರ್ದು, ಅಲ್ಗಾಡ್ಬಿಟ್ರೆ ನನಗೆ ಹೊಲಿಗೆ ಬಿಚ್ಚಕಣುತ್ತೆ, ಹರ್ನಿಯ ಬಂದ್ಬಿಡುತ್ತೆ ಅನ್ನೋ ತರದ ಏನೂ ಇಲ್ಲ. ಬಟ್ ತುಂಬಾ ಭಾರನ ನಾವು ಒಂದೂವರೆ ತಿಂಗಳ ತನಕ ಹೊರಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಈ ನಾವು ಹಾಕಿರೋಂತ ಹೊಲಿಗೆ ಆಗ್ಲಿ ಅಥವಾ ಅಲ್ಲಿ ಏನು ಗಾಯ ಕೂಡುವಿಕೆ ಇರುತ್ತಲ್ಲ, ಅದೆಲ್ಲ ಒಂದ್ ಸ್ವಲ್ಪ ಸೂಕ್ಷ್ಮ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಸೊ ಅದನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಒಂದೂವರೆ ತಿಂಗಳ ತನಕ ತುಂಬಾ ಭಾರವಾದಂತ ಪದಾರ್ಥಗಳನ್ನ ಅಥವಾ ವಸ್ತುಗಳನ್ನ ಎತ್ತಬೇಡಿ ಅಂತ ಹೇಳಿರ್ತೀವಿ. ಆಮೇಲೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಸಿಸೇರಿಯನ್ ಹೆರಡಿಗೆ ಎರಡು ಮಕ್ಕಳಿಗೆ ಮಾತ್ರ ಅಂತ ಹೇಳಿ ಒಂದು ಕಲ್ಪನೆ ಇದೆ ಎಲ್ಲರಲ್ಪ, ಎರಡು ಮಕ್ಕಳೇ ಸಿಸೇರಿಯನ್ ಆಗ್ಬಿಟ್ಟಿದೆ ಮತ್ತೆ ತಡ್ಕೊಳಕ್ ಸಾಧ್ಯನಾ, ಆಮೇಲೆ ಮತ್ತೇನಾರು ಸಮಸ್ಯೆಗಳು ಉಂಟಾಗಬಹುದು ಅನ್ನುವಂತ ಕಲ್ಪನೆ ಇದೆ. ಅಕಸ್ಮಾತ್ ಈಗ ಮೂರನೇದೊಂದು ಮಗು ಯಾವುದೋ ಕಾರಣಕ್ಕೆ ಬೇಕು ಅಂತ ಹೇಳಂದ್ರೆ ಪಡ್ಕೊಳ್ಬಹುದಾ, ಏನು ತೊಂದರೆ ಆಗಲ್ವಾ ಅವಾಗ? ಅವರಿಗೆ ಮಕ್ಕಳು ಸಾಕಷ್ಟು ಶಕ್ತಿ ಇದ್ರೆ ಎಷ್ಟು ಬೇಕಾದ್ರೂ ಮಕ್ಕಳನ್ನ ಪಡ್ಕೋಬಹುದು. ಇದು ಸಿಸೇರಿಯನ್ ಶಸ್ತ್ರಚಿಕಿತ್ಸೆಯಲ್ಲಿ ಆಯ್ತು, ನಾರ್ಮಲ್ ಹೆರಿಗೆಯಲ್ಲೂ ಆಯ್ತು. ಬಟ್ ಎರಡು ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಮೂರನೇ ಶಸ್ತ್ರಚಿಕಿತ್ಸೆ ಮಾಡೋದು ಯಾರಿಗಾದ್ರೂ ಸ್ವಲ್ಪ ಕಷ್ಟದ ಕೆಲಸನೇ. ಯಾಕೆಂದ್ರೆ ಈ ಹೊಟ್ಟೆ ಅನ್ನೋದೇನಿದೆಯಲ್ಲ ಅದೇನೋ ಒಂದು ಬಟ್ಟೆ ತರ ಅಲ್ಲ, ಹಗಲು ಮರತು ನಾನು ಕಟ್ ಮಾಡ್ತೀನಿ ಕೂಡ್ಸೊಲಿತೀನಿ ಮತ್ತೆ ಕಟ್ ಮಾಡ್ತೀನಿ ಅಂದ್ರೆ ಅದು ಲಡ್ಡಾಗುತ್ತೆ. ಹೇಗೆ ಬಟ್ಟೆ ಒಂದು ಬಟ್ಟೆನೆ ನಾವು ಕಟ್ ಮಾಡಿ ಕೂಡಿಸಿ ಹೊಲಿದ್ರೆ ಲಡ್ಡಾಗುತ್ತೋ ಅದೇ ರೀತಿ ನಮ್ಮ ಶರೀರದಲ್ಲಿರುವಂತಹ ಅಂಗಾಂಗಗಳು ಅದ್ರ ಶಕ್ತಿ ಒಂದ್ ಸ್ವಲ್ಪ ಕುಂದುತ್ತೆ. ಅದು ಒಂದೇ ಅಲ್ಲ, ಅಲ್ಲಿ ನಾವು ಪ್ರತಿ ಸತಿ ಹೊಲಿಗೆ ಹಾಕಿದಾಗ ಒಳಗಡೆ ಇರೋಂತ ಅಂಗಾಂಗಗಳು ಒಂದಕ್ಕೊಂದು ಅಂಟಿದ ರೀತಿ ಆಗ್ಬೋದು. ಅಂದ್ರೆ ಈ ಗರ್ಭಕೋಶಕ್ಕೆ ಕರಳು ಅಂಟಬಹುದು ಅಥವಾ ಮೂತ್ರಕೋಶ ಅಂಟಬಹುದು. ಈಗ ಇನ್ನೊಂದು ನಾವು ಮೂರನೇದೋ ನಾಲ್ಕನೇದು ಶಸ್ತ್ರಚಿಕಿತ್ಸೆ ಮಾಡುವಾಗ ಅದನ್ನ ಬಿಡಿಸಕ್ ಹೋಗಿ ಅದೇ ಕಟ್ ಆಗ್ಬೋದು, ಅದರಿಂದಾಗಿ ಆ ತಾಯಿಗೆ ಜೀವಕಪ್ಪಾಯ ಆಗ್ಬೋದು, ಅಥವಾ ಜೀವನ ಪರ್ಯಂತ ಅವರಿಗೆ ಮೂತ್ರ ವಿಸರ್ಜನೆಯಲ್ಲೋ ಅಥವಾ ಮೋಷನ್ ಮಾಡೋದು ಪ್ರಾಬ್ಲಮ್ಸ್ ಈ ತರ ಪ್ರಾಬ್ಲಮ್ಸ್ಗಳು ಸಹ ಉಂಟಾಗ್ಬೋದು. ಕೆಲವೊಂದ್ಸತಿ ಅತಿ ರಕ್ತಸ್ರಾವ ಆಗಿ ಅದನ್ನ ನಾವು ನಿಲ್ಸೋಂತ ಸಾಧ್ಯತೆನೆ ಇಲ್ದಲೇನೂ ಆಗ್ಬೋದು. ಅಂದ್ರೆ ರಿಸ್ಕ್ಸ್ ಎರಡು ಶಸ್ತ್ರಚಿಕಿತ್ಸೆ ಆದ್ಮೇಲೆ ಮೂರನೇ ಶಸ್ತ್ರಚಿಕಿತ್ಸೆಗೆ ಯಾವಾಗ್ಲೂ ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಂತ ಮೂರನೇ ಶಸ್ತ್ರಚಿಕಿತ್ಸೆ ಮಾಡಕ್ ಆಗದೇ ಇಲ್ಲ ಅಂತ ಏನೂ ಅಲ್ಲ. ಇದು ಎಷ್ಟು ಸಿಸೇರಿಯನ್ ಸೆಕ್ಷನ್ ತನಕ ಮಾಡಬಹುದು ಅನ್ನೋದು ಆ ಡಾಕ್ಟರ್ ವೈಯಕ್ತಿಕ ಕೆಪಾಸಿಟಿ ಮತ್ತೆ ಆ ರೋಗಿಯ ದೇಹ ಪ್ರಕೃತಿಯ ಮೇಲೆ ಡಿಪೆಂಡ್ ಆಗುತ್ತೆ. ವಿನಃ ನಾನು ಇಂತಿಷ್ಟೇ ನಾಲ್ಕನೇ ಸಿಸೇರಿಯನ್ ಮೇಲೆ ಮಾಡಲ್ಲ ಆ ತರದೇನಿಲ್ಲ. 16 ಸಿಸೇರಿಯನ್ ಮಾಡಿಸಿಕೊಂಡಿರುವಂತ ಪೇಷಂಟ್ಸ್ಗಳು ಇದಾರೆ. ಯಾವ್ದೋ ಒಂದ್ ಕಾರಣಕ್ಕೆ ಎರಡು ಮಕ್ಕಳು ಸತ್ತು ಹೋಗಿರ್ಬೋದು, ಅವರಿಗೆ ಎರಡು ಶಸ್ತ್ರಚಿಕಿತ್ಸೆ ಆದಾಗ ಮೂರನೇ ಮಗು ಅವರಿಗೆ ಅನಿವಾರ್ಯ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಆ ವೈದ್ಯರ ಶಸ್ತ್ರಚಿಕಿತ್ಸೆ ಸ್ಕಿಲ್ ಮೇಲೆ ಆ ತಾಯಿಯ ದೇಹ ಪ್ರಕೃತಿ ಮತ್ತೆ ಎಷ್ಟು ಪ್ರಿಕಾಷನ್ಸ್ ನ ಅವರು ತಗೊಂಡು ಯಾವ ರೀತಿಯಲ್ಲಿ ಅವರಿಗೆ ಏನಾದ್ರೂ ಅನಾಹುತಗಳು ಆದ್ರೆ ಅದನ್ನ ನಿಭಾಯಿಸುವಂತ ಪರಿಸ್ಥಿತಿಯ ಟೀಮ್ ಇದೆ ಅನ್ನೋದ್ರ ಮೇಲೆ ಅವ್ರಿಗೆ ಎಷ್ಟು ಶಸ್ತ್ರಚಿಕಿತ್ಸೆ ಮಾಡಬಹುದು ಅನ್ನೋದು ಡಿಪೆಂಡ್ ಆಗುತ್ತೆ. ಅದ್ ಬಿಟ್ಬಿಟ್ಟು ನನಗೆ ಎರಡ್ ಹೆಣ್ಮಕ್ಳಿದ್ದಾರೆ, ಈಗ ಮೂರನೇದೊಂದು ಗಂಡ್ಮಗು ಆಗ್ಲಿ ಅನ್ನೋದಕ್ಕಾಗಿ ಇನ್ನೊಂದು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂತೀನಿ ಅನ್ನೋದು, ಅಥವಾ ನಂಗೆ ಒಂದೇ ಒಂದ್ ಗಂಡ್ಮಗು ಇದೆ, ಇಬ್ರು ಹೆಣ್ಮಕ್ಳಿದ್ದಾರೆ, ಇನ್ನೂ ಒಂದು ಗಂಡ್ಮಗು ಹುಟ್ಲಿ ಅಂತ ನಾಲ್ಕನೇ ಸತಿಗೆ ಆಪರೇಷನ್ ಗೆ ಹೋಗೋದು ಅಂದ್ರೆ ಅವ್ರ ಜೀವನ ಅವರು ಡೇಂಜರ್ ಗೆ ಒಡ್ಡಿ ಆಪರೇಷನ್ ಮಾಡಿಸ್ಕೊಂತಿದ್ದಾರೆ ಅಂತ ಅನ್ಕೋಬೇಕಾಗುತ್ತೆ. ಇಲ್ಲಿ ತಾಯಿಯ ಆರೈಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಇಲ್ಲಿ ಸ್ವಲ್ಪ ಮಗುವಿನ ಆರೈಕೆ ಬಗ್ಗೆ ಹೇಳಿ. ತಾಯಿ ಮಗುವನ್ನು ಎದೆ ಹಾಲು ಕೊಟ್ಟು ಬೆಳೆಸ್ತಾ ಇರೋದ್ರಿಂದ ಅವಳು ಒಳ್ಳೆ ಆಹಾರವನ್ನು, ಪೋಷಕಾಂಶ ಭರಿತವಾದಂತಹ ಆಹಾರವನ್ನು ಅವಳು ದಿವಸ ತಗೊಳ್ಬೇಕಾಗತ್ತೆ. ಇಲ್ಲಿ ಮಗುವಿನ ಆರೈಕೆ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಮಾಡಿದೀವಿ ಅಂತ ಏನು ಸೆಪರೇಟ್ ಆಗಿ ಬೇರೆ ಏನಿರೋದಿಲ್ಲ. ಈಗೀಗ ಹೇಗ್ ಬಂದಿದೆ ಕಾಲ ಅಂತಂದ್ರೆ, ಇದು ನಾರ್ಮಲ್ ಹೆರಿಗೆ ಆಗ್ಲಿ ಅಥವಾ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆಗ್ಲಿ, ಇನ್ನೂ ನಾವು ಕೊರಳಬಳ್ಳಿ ಕಟ್ ಮಾಡಕ್ ಮುಂಚೆನೆ ಆ ಮಗುನ ಆ ತಾಯಿ ಎದೆಗೆ ಹಾಕಿ ಎದೆ ಹಾಲು ಕುಡಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅಂದ್ರೆ ಮಗು ಹುಟ್ಟಿದ ತಕ್ಷಣನೇ ನಾವು ಎದೆ ಹಾಲನ್ನ ಕುಡಿಸಿ ಅಂತ, ಅದು ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದ್ರೂ ತಾಯಿಗೆ ಹೇಳ್ತೀವಿ. ಮಗುನ ಹೊರಗೆ ಬಂದ ತಕ್ಷಣ ಎಲ್ಲ ಮಕ್ಕಳು ಡಾಕ್ಟರ್ ನೋಡಿ ಹೊರಗಡೆ ಕೊಟ್ಟಾಗ ತಾಯಿ ಹೊರಗೆ ಹೋಗಕ್ಕೆ ಹಬ್ಬ ಅಂತಂದ್ರೆ ಆಪರೇಷನ್ ಆದ್ಮೇಲೆ ಒಂದು ಅರ್ಧದಿಂದ ಮುಕ್ಕಾಲ್ ಗಂಟೆ ಹಿಡಬಹುದು. ಸೊ ಆ ಟೈಮಲ್ಲಿ ಹೋದ ತಕ್ಷಣನೇ ತಾಯಿಗೆ ಎದೆ ಹಾಲು ಫೀಡ್ ಮಾಡಿ ಅಂತಾನೆ ನಾವು ಹೇಳ್ತೀವಿ. ಹಾಗಾಗಿ ಆಪರೇಷನ್ ಆಗಿದೆ ಅನ್ನೋ ಒಂದೇ ಕಾರಣದಿಂದ ಮಗು ಆರೈಕೆ ಕಮ್ಮಿ ಆಗಬೇಕು ಅಂತ ಏನೂ ಇಲ್ಲ. ಸೊ ಅವರಿಗೆ ಪೇನ್ ಇದ್ರೆ ಆ ಒಂದು ಕಾರಣದಿಂದಾಗಿ ಮಗು ಕಡೆ ಗಮನ ಕೊಡಕ್ಕೆ ಒಂದ್ ಸ್ವಲ್ಪ ಟೈಮ್ ಕಮ್ಮಿ ಆಗ್ಬಹುದು. ಹಾಗಾಗಿ ಅವರಿಗೆ ನೋವು ನಿವಾರಕ ಮಾತ್ರೆಗಳನ್ನ ಆಗ್ಲಿ ಅಥವಾ ಔಷಧಿಗಳನ್ನ ನಾವು ಕೊಟ್ರೆ ಈ ತಾಯಿ ಈ ಮಗು ಆರೈಕೆನ ಎಲ್ಲಾ ನಾರ್ಮಲ್ ಹೆರಿಗೆ ಆಗಿರೋ ತಾಯಿ ಹೇಗ್ ಮಾಡ್ತಾಳೋ ಅದೇ ತರನೇ ಮಾಡಬಹುದು. ಏನಪ್ಪಾ ಅಂತಂದ್ರೆ ಅವರು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಹೌದು, ನನ್ನ ಮಗುಗೆ ನಾನು ಎದೆ ಹಾಲು ಕುಡಿಸ್ತೀನಿ, ನನ್ ಮಗು ನನ್ ಪಕ್ಕದಲ್ಲೇ ನಾನು ಮಲ್ಗಿಸ್ಕೊಂತೀನಿ, ಬೇರೆ ಯಾರೋ ಅದನ್ನ ಇಟ್ಕೊಳೋದ್ ಬೇಡ ಅಂದ್ರೆ ಆ ತಾಯಿ ಸಾಂಗತ್ಯ ಏನಿರುತ್ತಲ್ಲ ಆ ಮೊದಲನೇ ಅರ್ಧ ಗಂಟೆಯಲ್ಲೋ ಅಥವಾ ಒಂದ್ ಗಂಟೆಯಲ್ಲೋ ಆ ಮಗುಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದು ಬಿಟ್ಟು ಅಯ್ಯೋ ಈಗ ಆಪರೇಷನ್ ಆಗಿದೆ ಈ ತಾಯಿಗೆ ಯಾಕೆ ಕಷ್ಟ ಕೊಡೋದು, ಮಗುನ್ ದೂರದಲ್ಲಿ ಎಲ್ಲೋ ಇಟ್ವಿ ಅಥವಾ ಹಾ ನಾವು ಮೇಲಿಂದ ಏನೋ ಹಾಲು ಹಾಕಿದ್ವಿ ಅಂತಂದ್ರೆ ಇದು ಒಳ್ಳೆ ಅಭ್ಯಾಸ ಏನೂ ಅಲ್ಲ. ಆ ಮಗುಗೆ ಎದೆ ಹಾಲು ಕುಡಿಸುವಂತ ಮನಸ್ಥಿತಿ ಆ ತಾಯಿಗೂ ನಿರ್ಮಾಣ ಆಗೋದಿಲ್ಲ, ಮಗುವಿಗೂ ಎದೆ ಹಾಲು ಕುಡಿಬೇಕು ಅನ್ನೋದ್ ಒಂದು ಜ್ಞಾನ ಬರೋದೂ ಇಲ್ಲ. ಹಾಗಾಗಿ ನಾರ್ಮಲ್ ಹೆರಿಗೆ ಆದ್ರೆ ಏನೇನ್ ಮಾಡ್ತೀವೋ ಅದನ್ನೆಲ್ಲ ಸಿಸರಿಯನ್ ಸೆಕ್ಷನ್ ಆಗಿರುವಂತ ತಾಯಿಗೂ ಮಾಡಬೇಕಾಗುತ್ತೆ, ಅದೇ ರೀತಿಯಲ್ಲಿ ಮಗುಗೂ ಸಹ ಆರೈಕೆ ಕೊಡಬೇಕಾಗುತ್ತೆ. ಮತ್ತೆ ನೀವು ಹೇಳಿದ್ರೆ ಆಹಾರ ಕ್ರಮದ ಬಗ್ಗೆ ಅಂತ, ನಾವು ಏನ್ ಹೇಳ್ತೀವಿ ಅಂತಂದ್ರೆ ಅವ್ರಿಗೆ ಬ್ಯಾಲೆನ್ಸ್ ಫುಡ್ ಅಂದ್ರೆ ಪೌಷ್ಟಿಕ ಆಹಾರ ಅವ್ರು ತಗೋಬೇಕಾಗುತ್ತೆ, ತರಕಾರಿ ಹಣ್ಣು ಹಾಲು ಮತ್ತೆ ಜಾಸ್ತಿ ನೀರು. ಎಸ್ಪೆಷಲಿ ಬಾಣಂತಿಯರಿಗೆ ನೀರೇ ಕುಡಿಸೋದಿಲ್ಲ, ಅವ್ರಿಗೆ ಹಿರಿಯರಿಂದ ಬಂದಿರೋದೊಂದು ಇದಿರುತ್ತೆ. ಮತ್ತೆ ಒಳ್ಳೆ ಆಹಾರ ಕೊಡೋದ್ ಬದಲು ಅವ್ರೇನಂತಾರೆ, ನೀನು ತುಪ್ಪ ತಿನ್ನು, ಆ ಉಂಡೆನೇ ತಿನ್ನು, ಈ ತರನೇ ತಿನ್ನು ಅಂತ ಸುಮ್ನೆ ತುರುಕ್ತಿರ್ತಾರೆ, ಅದು ಸಹ ತಪ್ಪು. ಅಂದ್ರೆ ಇದು ಒಬೆಸಿಟಿಗೆ ಒಂದು ಕಾರಣ ಆಗುತ್ತೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಆಹಾರ ಕೊಡ್ಬೇಕೇ ವಿನಃ ನೀನ್ ಜಾಸ್ತಿ ತಿಂದ್ರೆ ಮಾತ್ರನೇ ನಿನಗೆ ಹಾಲು ಬರುತ್ತೆ ಅಂತ ಅವ್ರಿಗೆ ತುರ್ಕಿ ತುರ್ಕಿ ಇಟ್ರೆ ಅದರಿಂದ ಆ ತಾಯಿಗೆ ಒಬೆಸಿಟಿ ಬರುತ್ತೆ ವಿನಃ ಮಗುವಿಗೇನು ಒಳ್ಳೇದಾಗೋದಿಲ್ಲ. ಸೊ ಹಾಗಾಗಿ ಈ ತಾಯಿಗೆ ಏನ್ ಕೊಡ್ತಿದೀವಿ, ಎಷ್ಟು ಪ್ರಮಾಣದಲ್ಲಿ ಕೊಡ್ತಿದೀವಿ, ಅದು ಎಷ್ಟು ಕ್ಲೀನ್ ಅಂದ್ರೆ ಶುಚಿಯಾಗಿರುವಂತಹ ಆಹಾರ ಕೊಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು ಏನೂ ಆಹಾರ ತಾಯಿ ಕೊಟ್ಟಿಲ್ಲ ಅಂದ್ರೂ ಮಗು ಚೆನ್ನಾಗಿದೆ ಹಾಲು ಕುಡಿದ್ರೆ ಹಾಲು ಉತ್ಪತ್ತಿ ಆಗೇ ಆಗುತ್ತೆ. ಹಾಗಂತ ತಾಯಿಗೆ ತುಂಬಾ ಜಾಸ್ತಿ ಜಾಸ್ತಿ ಆಹಾರ ಕೊಡ್ಬೇಕು ಅಂತ ಏನಿಲ್ಲ, ಆದ್ರೆ ಅವಳಿಗೆ ಬೇಕಾದಷ್ಟು ಪೌಷ್ಟಿಕಾಂಶನ ನಾವು ಕೊಡ್ಬೇಕಾಗುತ್ತೆ. ಈಗ ಒಟ್ಟಾರೆಯಾಗಿ ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಮಾಡಿಸೋದು ಅಂತ ಹೇಳಂತಂದ್ರೆ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ ಅಂತ ಹೇಳಿ, ಅದು ಬೇಕು ಬೇಡ ಅಂತೇಳನ್ನೋದನ್ನ ಡಾಕ್ಟರ್ ನಿರ್ಧಾರ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಬಂದ್ಬಿಟ್ಟಿದೆ. ನಾವು ನರ್ಸಿಂಗ್ ಹೋಮಿಗೆ ಅಡ್ಮಿಟ್ ಮಾಡಿಬಿಟ್ರೆ ಅಲ್ಲಿ ಶಸ್ತ್ರಚಿಕಿತ್ಸೆ ಮೂಲಕನೇ ಹೆರಿಗೆ, ಸಿಸೇರಿಯನ್ ಮೂಲಕನೇ ಹೆರಿಗೆ ಮಾಡೋದಕ್ಕೆ ಅಂತಾನೆ ಕೆಲವು ಆಸ್ಪತ್ರೆಗಳಿವೆ ಅಂತ ಆ ರೀತಿಯಾದಂತ ಒಂದು ತಪ್ಪು ಕಲ್ಪನೆಗಳು ಇತ್ತೀಚಿನ ದಿನಗಳಲ್ಲೆಲ್ಲ ಹರಿದಾಡ್ತಾ ಇದೆಯಲ್ಲ ಡಾಕ್ಟರ್? ಹೌದು, ತಪ್ಪು ಕಲ್ಪನೆಗಳು ಹರಿದಾಡ್ತಾ ಇದೆ, ಆದ್ರೆ ಜನ ಒಂದ್ ಸ್ವಲ್ಪ ಎಚ್ಚೆತ್ಕೋಬೇಕಾಗುತ್ತೆ. ನಮ್ಮ ಡಿಕ್ಟಿಮ್ ಏನಿರುತ್ತಪ್ಪ ಅಂತಂದ್ರೆ ಯಾವಾಗ ಒಂದು ಹೆರಿಗೆ ಸಸೂತ್ರವಾಗಿ ಆಗ್ತಿಲ್ವೋ ಅವಾಗ ಸಿಸರಿಯನ್ ಸೆಕ್ಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರೆ ಆಯ್ತು ಅಂತ ಅನ್ಬಿಡಿ ಅಂತ ಹೇಳ್ತೀವಿ. ಅದೇ ರೀತಿ ವೈದ್ಯರಾದವರು ಅಷ್ಟೇ, ನಾರ್ಮಲ್ ಹೆರಿಗೆ ಆಗ್ತಿದೆ ಅಂತ ಏನಾದ್ರೂ ಅನ್ನಿಸ್ದಾಗ ಸಿಸರಿಯನ್ ಸೆಕ್ಷನ್ ಬಿಟ್ಬಿಡಿ ಅಂತ. ಸೊ ಇದೆರಡು ನಾವು ನಿಯಮಗಳನ್ನ ಪಾಲಿಸಿದ್ರೆ ಇಲ್ಲಿ ಬೇರೆ ಏನೂ ಇಲ್ಲ. ಅಂದ್ರೆ ನೇಚರ್ ಯಾವಾಗ ಸರಿಯಾಗಿ ತನ್ನ ಕೆಲಸ ನಿಭಾಯಿಸಕ್ ಆಗ್ತಿಲ್ವೋ ಅವಾಗ ನಮ್ಮ ಹೆಲ್ಪ್ ಬೇಕಾಗುತ್ತೆ ವಿನಃ ಅದ್ರ ವಿರುದ್ಧವಾಗಿ ನಾವು ಹೋಗ್ತೀವಿ ಅಂತ ಯಾವ ವೈದ್ಯರು ಅನ್ಕೊಳೋದ್ ಬೇಡ. ಅಥವಾ ಈಗ ಒಬ್ರು ಡಾಕ್ಟರ್ ಅವರ ಪರಿಣಿತಿಯ ಮೇಲೆ ಅವ್ರು ಏನು ಡಿಸಿಷನ್ ತಗೊಂಡಿರ್ತಾರಲ್ಲ ಅವಾಗ ಸುತ್ತಮುತ್ತಲವರು ಅಥವಾ ಆ ತಾಯಿನೇ ಇವ್ರು ಬೇಕಾಬಿಟ್ಟಿ ಅಂದ್ರೆ ದುಡ್ಡಿಗಾಗೇ ಸಿಸರಿಯನ್ ಸೆಕ್ಷನ್ ಮಾಡ್ತಿದ್ದಾರೆ ಅನ್ಕೊಂಡು ಬೇಡ ಬೇಡ ನಮಗೆ ನಾರ್ಮಲ್ಲೇ ಹೆರಿಗೆ ಆಗ್ಲಿ ಅಂದು ಆ ತಾಯಿ ಮತ್ತು ಆ ಮಗುನ ಅಪಾಯವಾದಂತಹ ಪರಿಸ್ಥಿತಿಗೆ ದೂಕದು ಸಹ ಬೇಡ. ಒಳ್ಳೇದು ಡಾಕ್ಟರ್. ಈಗ ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಆದ ನಂತರದಲ್ಲಿ ಅಂದ್ರೆ ಸಿಸರಿಯನ್ ಹೆರಿಗೆ ಆದ ನಂತರದಲ್ಲಿ ತಾಯಿಯ ಮಗುವಿನ ಆರೈಕೆ ಹೇಗೆ ಮಾಡಬೇಕು, ಮತ್ತೆ ಕಾಲಕಾಲಕ್ಕೆ ಡಾಕ್ಟರ್ ಹತ್ರ ಬಂದು ಯಾವ ರೀತಿ ಚೆಕಪ್ ಮಾಡಿಸಿಕೊಂಡು ಅವರ ಸಲಹೆಯನ್ನು ಪಡ್ಕೊಂಡ್ರೆ ನಾವು ಮೊದಲಿನಂತೆ ಯಾವ ರೀತಿ ದೇಹ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು, ಸಹಜವಾದ ಜೀವನವನ್ನ ಯಾವ ರೀತಿ ನಡೆಸಬಹುದು, ಮತ್ತೆ ನಂತರದ ಮಗು ಏನಾರ ಅಪೇಕ್ಷೆ ಪಟ್ಟರೆ ಅದನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಎಲ್ಲ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೆ. ಇದುವರೆಗೂ ಶಸ್ತ್ರಚಿಕಿತ್ಸೆಯ ನಂತರ ಬಾಣಂತಿ ಮತ್ತು ಮಗುವಿನ ಆರೈಕೆ ಈ ಕುರಿತು ಶಿವಮೊಗ್ಗದ ಸ್ತ್ರೀ ರೋಗ ತಜ್ಞರಾದ ಡಾ ವಾಣಿ ಕೋರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಈಗ ಒಂದು ಪರಿಸರ ಗೀತೆ. ಮರಿಗೆ ನಮನ ಸ್ಮರಿಸ ಬನ್ನಿರಿ ಆ ತ್ಯಾಗಿಗಳ ನೆನವ ಬನ್ನಿರಿ ಆ ಮಹಾತ್ಮರ ಆರಾಧಿಸಿ ಆ ಮಹಾನೀಯರ ಬಲಿದಾನಗೈದ ಮಹಾಪುರುಷರ ನಮನ ನಮನ ಹುತಾತ್ಮರಿಗೆ ನಮನ ಗರ್ಭದಲ್ಲಿ ಗಿಡ ಮರ ನೆಟ್ಟು ಕಾ